ಭೂಮಿಠಾವ ಅಳಂದಿಯೇ ಗಾವ ಪುಣ್ಯ ಭೂಮಿಠಾವ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ ಅಳಂದಿಯೇ ಗಾವ ಪುಣ್ಯ ಭೂಮಿಠಾವ ಅಳಂದಿಯೇ ಗಾವ ಪುಣ್ಯ ಭೂಮಿಠಾವ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ सिद्धांचा सिद्ध भेटी मेळा चौऱ्याऐंशी सिद्धांचा सिद्ध भेटी मेळा तो सुख सोहळा काय वानू तो सुख सोहळा काय वानू वळंदी हे गाव पुण्य भूमी ठाव अळंदी हे गाव ಭೂಮಿಠಾವ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ ದೈವತಾಚೆ ನಾವ ಸಿದ್ಧೇಶ್ವರ